ಪಶು ಇಲಾಖೆ ಅಂತ ಐತಿ ಸರ್ ಬಾಯ್ದೊಡ್ಡೆಗ, ಅವರು ಒಂದ್ ವೇಳೆ ಕರೆದ್ರೆ ಬರ್ತಾರ ಸರ್, ಬಂದ್ರಗಿನ ಇದು ಎಂತ ರೋಗಪ್ಪ ಅಂತಗಿನ ಕಣ್ ಆರಾಮ ಆತದಪ್ಪ ಅಂತಾರ ಹೋತಾರ ಸರ್, ನಮ್ಮ ಅದೃಷ್ಟ ಇದ್ರೆ ಉಳಿತಾವ ಸರ್. ಇವಾಗ ಲಂಪಿಸ್ಕಿನ್ ವೈರಸ್ ಅಂತ ಬಂದ ಸರ್ ನಮ್ಮೂರಾಗ ಬಾಳ ಅಂದ್ರಗಿನ ರೈತರು ಏನಿಲ್ಲ ಅಂದ್ರಗ ಒಬ್ಬೊಬ್ರು 50-70 ಸಾವಿರ ತಂದ್ರ ಸರ್ ಎತ್ತುಗಳು ಔಜಿ ಸಂತಾಗಂತ, ನಮ್ ಕಡೆ ಔಜ ರಾಯಚೂರು ಫೇಮಸ್ ಸರ್, ಎತ್ತುಗಳು ತಂದ್ರ ಸರ್ ಅವ್ಗೆ ಇಂತಿಂತ ದಪ್ಪ ಉಣ್ಣು ಬಂದು ಲಂಪಿಸ್ಕಿನ್ ಬಂದು ದನಗಳು ಮೇವು ತಿನ್ಲಾರ್ದನೆ 20-15 ದಿನ ಸತ್ತಾವ ಸರ್. ಡಾಕ್ಟರ್ ಬಂತಾರ ನೋಡ್ತಾರ ಹೋಗ್ತಾರ ಸರ್, ಅವ್ರಿಗೆ ಅವ್ರು ಮಾಡೋ ಪ್ರಯತ್ನ ಮಾಡ್ತಾರ ಸರ್, ಏನೋ ಏನಿಲ್ಲ ಸರ್, ಸುಮ್ಮನೆ ದನಗಳು ಸಾಯಕತ್ತವ. ನಮ್ಮ ದನಕ್ಕಿನ ಬಂದಿದ್ವು ಮೊನ್ನೆ ಒಂದ್ ತಿಂಗಳಿಂದ ಎಲ್ಲ ಬಾಯ್ದಡ್ಡಿ ಪಂಚಾಯತಿಂದ ಬಂದು ಎಲ್ಲ ದನಗಳಿಗೆ ಸೂಜಿ ಮಾಡಿ ಹೋಗ್ಯಾರ ಸರ್, ಎಲ್ಲ ವ್ಯಾಕ್ಸಿಜನ್ ಅಂತ ಬಂದವ ಅಂತ ಹೇಳಿದ್ರಿ ಸರ್ ಮಾಡ್ಯಾರ ಸರ್, ಅವಾಗ ಹಿಂದೆ ಏನ್ ಕಡಿಮೆ ಆಗ್ಬಿಟ್ಟಾವ ಸರ್, ಇವಾಗ ಏನಿಲ್ಲ ಅಷ್ಟಂತ. ಏನಾರ ಜಡ್ ಬಂತಪ್ಪ ಅಂತಂದ್ರೆ ಡಾಕ್ಟರ್ ತೋರಿಸ್ತೀರಿ, ನಿಮ್ ಕೈಲಾದಷ್ಟು ಪ್ರಯತ್ನ ಮಾಡ್ತೀರಿ, ಉಳಿದಷ್ಟು ಉಳಿತದ ಹೋದಷ್ಟು ಉಳಿತಾವ. ಉಳಿದಷ್ಟು ಉಳಿತಾವ ಸರ್, ನಮ್ ದೈವ ಇದ್ರೆ ಇರ್ತಾವ ಸರ್, ನಮ್ ದೈವ ಇಲ್ಲ ಅಂದ್ರೆ ಏನಂತಾರ ಸಲ ಹಂಗೆ ಆತ ನೋಡ್ ಸರ್. ಇಲ್ಲ ಗೋವಿಂದ ಅವ್ರೆ, ಯಾಕಂತಂದ್ರೆ ಪಶು ಇಲಾಖೆ ಅದ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅದ, ತಜ್ಞರದಾರ, ಅಲ್ಲಿ ಹೋಗ್ಬೇಕು ಸರ್, ಕರ್ಕೊಂಡ್ಬರ್ಬೇಕು, ಕಡೆ ತಗೊಂಡು ಹೋಗ್ಬೇಕು, ಹಿಂಗೈತೆ ಅಂತ ಹೇಳಿ ಅಥವಾ ಚಲೋತ್ನಾಗಿತ್ತಪ್ಪ ಅಂದ್ರೆ ಹೊಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ರೊಕ್ಕದ ಮಾಲು ಅದನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ಲ. ಹೌದ್ ಸರ್, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಸರ್, ಎಲ್ಲ ದೇವ್ರ ಮೇಲೆ ಅಂತ ನಾವು ನಮ್ಮ ಹಳೆ ಕಾಲದಿಂದ ಪದ್ಧತಿ ಪ್ರಕಾರ ನಾವು ಮಾಡ್ಕೊಂಡ್ ಬಂದೀವಿ ನೋಡಿ ಸರ್. ಹೊಸ ಪ್ರಕಾರ ಬಂದ್ರೆ ನಮ್ಮ ಊರಾಗ IIT ಅಂತ ಬಂದದ ಸರ್, ಇದು ರೈತರು IIT ಅಂತ ಬಂದ್ರಿಗ ನಮ್ಮ ರೈತರು ಬಹಳ ಜನ ಕೃಷಿ ಅವಲಂಬಿತವಾಗಿದ್ರಿಗುನ ಭೂಮಿ ಎಲ್ಲ ಹೋದ್ರಿಗಿನ ಸ್ವಾವಲಂಬಿಕ ಜೀವನ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆಯಿಂದನೇ ನಮ್ಮ ಒಡವಾಟಿ ಒಳಗೆ ಹೈನುಗಾರಿಕೆ ಫೇಮಸ್ ಸರ್. ಈಗ ನೀವು ಒಂದು ಕುಂಟಿಗೆ ಆಕಳಿತ್ತು ಅಲ್ಲಿಂದ ಇಷ್ಟು ಬಳಕ ಅಂತ ಬಂದ್ರಿ ಅಂತಂದ್ರೆ ಇದನ್ನ ಮೇಂಟೈನ್ ಮಾಡೋದು ಹೆಂಗೆ? ಬಾಳ ಆಗ್ಬಿಡ್ತಾವಲ್ಲ, ಇದನ್ನ ನೀರ್ ಕುಡಿಸೋದು, ಹುಲ್ಲು ಹಾಕೋದು, ಕಟ್ಟೋದು, ಬಿಚ್ಚೋದು, ಮೇಯಿಸ್ಕೊಂಬರೋದು, ಹಾಲು ಹಿಂಡೋದು, ಮಾರೋದು, ರೊಕ್ಕ ಕಲೆಕ್ಟ್ ಮಾಡೋದು ಕಷ್ಟ ಹೆಂಗಿಲ್ಲ? ಕಷ್ಟ ಆತ ಸರ್, ಮತ್ತೆ ಬೇರೆಯವ್ರ ಕಡೆಗೆ ಹೋದ್ರೆ ನಾವು ಮಾಡ್ಬೇಕಲ್ಲ ಸರ್, ಮುಂಜಾನೆಯಿಂದ ಸಾಯಂಕಾಲ ತಾನು ಮಾಡ್ಬೇಕು, ಅವ್ನು ಕೂಲಿ ಕೊಟ್ರೆ ಕೊಡತಾನ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಅಂದ್ರೆ ನಾವು ಮನೆಗೆ ಉಪವಾಸ ಬೀಳ್ಬೇಕಲ್ಲ ಸರ್. ನಮ್ಮ ಕಷ್ಟ ನಾವು ಮಾಡಿದ್ರೆ ಸಾಯಂಕಾಲ ತನಕ ನಮ್ಮ ಕೈಯಾಗ ರೊಕ್ಕ ಬರ್ತಾವ. ಒಂದು 5 ಎಮ್ಮೆ ಇದು ಹಾಲು ಮಾರಿ ಬಂದ್ರೆ ಸರ್ ಒಂದು ಹೈಸ್ಕೂಲ್ ಮೇಸ್ಟರ್ಗೆ ಎಷ್ಟು ಬರ್ತದೆ ಸರ್ ಪಗಾರ? ಅಷ್ಟು ಬರ್ತದೆ ಸರ್ ಒಬ್ಬ ರೈತನಿಗೆ ಇವತ್ತಿನ ದಿನಮಾನ ಕಾಲದೊಳಗೆ. ಇಲ್ಲಪ್ಪ ನಾವು ಅದು ಜಾಬ್ಗೆ ಬನ್ಕಂತ ಹೋದ್ರೆ ಇವತ್ತಿನ ದಿನಮಾನ ಕಾಲದೊಳಗೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾನೆ ಸರ್. ರೈತನ ಮಗ ಯಾವತ್ತು ಈ ನಮ್ಮ ಹಳ್ಳಿ ಕಡೆಯಲ್ಲಿ ಯಾವ 100 ಜನರಲ್ಲಿ 10 ಜನ ಆಗಿಲ್ಲ ಸರ್. ಎಲ್ಲ ವಿದ್ಯಾವಂತ ಹುಡುಗರೆಲ್ಲ ಇವಾಗ ಗ್ವಾಡೆ ಕಟ್ಟಕ, ಮೋರ ಮೊರಕ, ಹತ್ತಿ ಬಿಡಿಸಕ್ಕೆ ಹೆಣ್ಮಕ್ಳಿಂದ 200 ರೂಪಾಯಿ ಕೂಲಿಗೆ ಹೋಗಕತ್ತಾರ ಸರ್ ರೈತನ ಮಕ್ಕಳು. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗೇ ಉಳಿತಾ ಇದ್ದಾರೆ ಸರ್. ರಕ್ಕಿದ್ದವ್ರದ ಕಾಲ ಸರ್, ಬಡವ್ರದ್ದು ಇವತ್ತಿನ ದಿನಮಾನದೊಳಗೆ ಯಾವುದೇ ಒಂದು ಕಾಲ ಇಲ್ಲ ಸರ್, ಅದು ಏನೇನಿಲ್ಲ ರೈತರದ್ದು. ಈಗ ಹೈನುಗಾರಿಕೆಯಿಂದ ಮಾಡ್ಕೊಂಡು ಹೋದ್ರೆ ಚಲೋ ಲಾಭ ಆತ ಅಂತ ಹೇಳ್ತೀರಿ? ಲಾಭ ಆತ ಸರ್, ನಾವು ಮಾಡಿದಷ್ಟು ನಾವು ಕೈಲಾಗದಷ್ಟು ನಮ್ ಮಾಡೋದಿಂದ ಇರ್ತದ ಸರ್. ನಾವು ಮಾಡ್ಲಾರ್ದ ಅದಕ್ಕೆ ಮೇವ್ ಹಾಕ್ಲಾರ್ದ ನಾವು ಒಂದ್ಸತಿ ಹಾಕಿ ಒಂದ್ಸತಿ ಬಿಟ್ರೆ ಅದು ಲಾಸ್ ಆತದ ಸರ್. ಅದು ಎಮ್ಮಿಗೆ ಕೋಣಗರ ಇದು ಬಿಡ್ತದ, ಕೋಣಗರ ಏನ್ ಮಾಡ್ತೀರಿ ಸರ್? ನಾವು ಕೋಣಗರ ಒಂದು ವರ್ಷದ ತನಕ ಕೊಡ್ತೇವೆ ಸರ್ ಹಾಲು, ಆಮೇಲೆ ಮಳೆಗಾಲ ಬಂದಾಗ ಮೇವು ತಿಂದ್ರೆ ಬೇಸಾತ ಸರ್. ಅವ್ರ ಕೋಣ ಮರ ಮಾರಿ ಎಣ್ಗರ ತರ್ತೀವಿ ಸರ್ ನಾವು ಸಿಂಧನೂರು ಸಂತ್ಯಾಗ. ಸಿಂಧನೂರು ಸಂತ್ಯಾಗ ಜೆರ್ಸಿ ಬರ್ತದ ಸರ್ ಆಕಳ, ಜೆರ್ಸಿ ಆಕಳ, ಮುರ್ರಾ ತಳಿ, ಹರಿಯಾಣ ಬ್ರೀಡ್ ಎಲ್ಲ ಕರಗಳು ಬರ್ತವೆ ಸರ್. 5-6 ಕೋಣ ಮಾರಿ ಅಲ್ಲಿ ಸಂತಿಗೆ ಹೋಗಿ ತಗೊಂಬರ್ತೀವಿ ಸರ್. ನಮ್ಮ ವಾತಾವರಣ ರಾಯಚೂರು ಟೆಂಪ್ರವರಿ 35 ಇರ್ತದೆ ಸರ್ ಬಿಸಿಲು, 35 ಟೆಂಪ್ರವರಿ ಬಿಸಿಲಾಗ ಜೆರ್ಸಿ ಸೂಟ್ ಆಗಂಗಿಲ್ಲ ಸರ್. ಇಲ್ಲೇ ಹುಟ್ಟಿದ ಕರ ಆದ್ರೆ ಸೂಟ್ ಆಯ್ತಾವ ಸರ್, ನಮ್ಮ ಹಳ್ಳಿ ಕಾರ ದನ ಆದ್ರೆ ಸೂಟ್ ಆಯ್ತಾವ ಸರ್, ನಮ್ಮ ಮನೆಗೆ ಆಗುವಷ್ಟು ನಮ್ಗೆ ಹಾಲು ಬೇಸಿರ್ತಾವ ಸರ್. ತುಪ್ಪ ಗಿಪ್ಪ ಬೇಸ್ ನಂಬರ್ 1 ಬರ್ತದೆ ಸರ್ ನಮ್ಮ ಹಳ್ಳಿ ಕಾರ ದನ. ಜೆರ್ಸಿ ಅಷ್ಟೊಂದು ಬರಂಗಿಲ್ಲ ಸರ್, ನಮ್ಮ ಊರಲ್ಲಿ ಜೆರ್ಸಿ ಕಟ್ಟಿಲ್ಲ ಸರ್. ನಾನೇ ಇವಾಗ ಫಸ್ಟ್ ಕಟ್ಟಕತ್ತೀನಿ ಸರ್, ಒಂದು ಜೆರ್ಸಿ ತಂದಿನಿ ಸರ್. ಇನ್ನ 1 ತಿಂಗಳಾದ್ರೆ ಇತ್ತದ, ಅದ್ರ ಪರಿಣಾಮ ಹೆಂಗಾದ ಹಿಂಗೆ ತಿಳಿದಿಲ್ಲ ಸರ್. ಬೆಳಿಗ್ಗೆ ಗೋವಿಂದ ಅವ್ರೆ, ಎಷ್ಟು ಗಂಟೆಗೆ ಹೇಳ್ತೀರಿ ಹಾಲು, ಎಷ್ಟು ಗಂಟೆಗೆ ಕರಿತೀರಿ, ಹೆಂಗ ಅದನ್ನ ಊರಾಗ ಹಾಕೋದು, ಎಷ್ಟು ಗಂಟೆಗೆ ಎಲ್ಲ ಹೆಂಗ್ ಮಾಡ್ತೀರಿ ಸರ್? ನಾವು ಮುಂಜಾನೆ 5 ಗಂಟೆಗೆ ಎದ್ದೇಳ್ತೀವಿ ಸರ್, 5 ಗಂಟೆಗೆ ಎದ್ದೇಳಿ ದಾನ ಇಡ್ತೀವಿ ಸರ್. ದಾನ ಇಟ್ಟು ಆಮೇಲೆ 6 ಗಂಟೆಗೆ ಎಲ್ಲ ನೋಡ್ಕೊಂತೀವಿ ಸರ್. ಆ ಹಾಲು ನೋಡ್ಕೊಂಡು ಎಲ್ಲ ಓಟೊಳಗೆ ಹಾಕಿ ಬಂದು 7:30 ಹಾಕಿ ಬಂದು 2:30 ತಗೊಂಬರ್ತೀವಿ ಸರ್ ಮೇವು. ಮೇವು ತಗೊಂಬಂದು ಮೇವು ಮನೆಗೆ ಹಾಕಿ ಬಂದು ಹೊಲ್ದಾಗ ಕೆಲಸ ಮಾಡ್ಕೊಂತೀವಿ ಸರ್. 10 ಗಂಟೆ ತನಕ ಕೆಲಸ ಮಾಡ್ಕೊಂಡು 11-10 ವರೆಗೆ ಬಿಡ್ತೀವಿ ಸರ್ ಮೈಯಾಗ. ಮತ್ತೆ 4 ಗಂಟೆಗೆ ಬರ್ತೀವಿ ಸರ್ ಸಾಯಂಕಾಲ. ಸಾಯಂಕಾಲ ಬಂದು ಕಟ್ಟಿ ಹಾಕಿ ಹಾಲು ನೋಡ್ಕೊಂಡು ಓಟೊಳಗೆ ಹಾಲು ಹಾಕಿ ಬಂದು ರಾತ್ರಿ ಕರಗಳಿಗೆ ನೀರು ಕುಡಿಸಿ ಕರಗಳನ್ನೆಲ್ಲ ಒಂದೆಲ್ಲ ಕಟ್ಟಿ ಹಾಕಿ ಏನನ್ನ ಕಸ ಗಿಸಿದ್ರೆ ತೆಗೆದು ಮತ್ತೆ ಮುಂಜಾನೆ ಮತ್ತೆ ಹೋಗ್ತೀವಿ ಸರ್. ನಾವು ಮುಂಜಾನೆ 2 ತಾಸು ಸಾಯಂಕಾಲ 2 ತಾಸು ಆಗಲಲ್ಲಿ ಮೇಯಿಸ್ಬೇಕು ಸರ್. ಇದರ ಕೃಷಿ ಅವಲಂಬಿತವಾದ್ರೆ ಬೇಸಾದ ಸರ್, ಅದು ಇದಂತೂ ಹೋದ್ರೆ ಏನಿಲ್ಲ ಸರ್. ಇವತ್ತಿನ ದಿನಮಾನದಾಗ ಬೆಂಗಳೂರದಾಗ 15,000 ಸಂಬಳ ಕೊಟ್ಟರೆಗಿನ ಕರೆಂಟ್ ಬಿಲ್ಲು ಅದು ಇದಂತೂ ಎಲ್ಲ ಲಾಸ್ ಆಗ್ತದೆ ಸರ್. ಓದೋರ್ಗೆ ಮಿಗಿಲೋದು 1,000 ರೂಪಾಯಿ ಉಳಿಯಂಗಿಲ್ಲ ಸರ್ ಅಲ್ಲಿ. ಇಲ್ಲಿ ನಮ್ಮೂರ್ನಾಗ ನಾವು ಇದೇ ಪದ್ಧತಿಯನ್ನ ಪ್ರಕಾರ ಹೋದ್ರೆ ನಮ್ ರೈತರಿಗಿನ ಏನ್ ಸಾವಿಲ್ಲ ಸರ್, ಇದು ಸರ್ಕಾರದಿಂದಗಿನ ನಮ್ ರೈತರಿಗೆ ಇವಾಗ ದನ ಸೆಡ್ ಅಂತ ಬಂದ ಸರ್, ಯಾವುದೇ ಒಂದು ಕಾರ್ಯಗಳಾಗಿಲ್ಲ ಸರ್ ನಮ್ಮೂರಿನೊಳಗ. ಮಾಡ್ಕೋಬೇಕಲ್ಲ, ಕೃಷಿ ಇಲಾಖೆಗೆ ಹೋಗ್ಬೇಕು ಅಥವಾ ನಮ್ಮ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅದಲ್ಲ ವಿಚಾರ. ಅವು ಉದ್ಯೋಗ ಆದ್ರೆ ಅದ್ರಾಗೆಲ್ಲ ಇದಾವ ಸರ್, ನಮ್ಮಂತ ಬಡವ್ರು ತಿಳಂಗಿಲ್ಲ ಸರ್. ನಾವು ಅವ್ರ ನಂಬರ್ಗಳು ಹೋದ್ರೆ ನಿಮ್ ಹೊಲದ ಪಾಣಿ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಬ್ಯಾಂಕ್ ಅಕೌಂಟ್ ಕೊಡ್ರಿ ಅಂತ ಕೇಳ್ತಾರೆ ಸರ್. ಕೊಡ್ಬೇಕು, ಇರ್ತದಲ್ಲ ಕಾಗದ ಪತ್ರ ಸಾಮಾನ್ಯವಾಗಿ. ಕೊಡ್ತೀವಲ್ಲ ಸರ್, ಕೊಟ್ಟ ಮೇಲೆ ನೀವು ಕಟ್ಗೇರಿ ಆಮೇಲೆ ಬಿಲ್ ಎತ್ ಕೊಡ್ತೀವಿ ಅಂತಾರೆ ಸರ್. ನಾವು ಕಟ್ಟಿದ ಮೇಲೆ ಅವ್ರು ಬಿಲ್ ಎತ್ ಕೊಡಂಗಿಲ್ಲ ಸರ್, ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಎಲ್ಲ ಮಾಡಿ ಮುಗಿಸಿಬಿಡ್ತಾರೆ ಸರ್. ಅದನ್ನ ಬಹಳ ಜನಕ್ಕೆ ದನಕರಗಳಿಗೆ ರೋಗ ಬಂದ್ರಗಿನ ಡಾಕ್ಟರ್ಗಳು ಅಷ್ಟೊಂದು ಕೇರ್ ಮಾಡಂಗಿಲ್ಲ ಸರ್. ಇದಿಷ್ಟು ನಮ್ಮ ಒಡವಾಟಿ ಆಗಿರ್ಲಿ, ಬಿಜನಗೇರಿ, ಬಾಯ್ದಡ್ಡಿ, ಗೋಸನಗರ, ರಾಜಲಬಂಡ, ಕುರುಬದಡ್ಡಿ, ಇದಿಷ್ಟುದೊಳಗ ಹೈನುಗಾರಿಕೆ ಫೇಮಸ್ ಸರ್. ಇವಾಗ ಹೈನುಗಾರಿಕೆ ಫೇಮಸ್ ಆಗ್ಬಿಟ್ಟ ಸರ್. ಇದಿಷ್ಟು ಒಂದು ಡೈರಿ ಫಾರಂ ಆದ್ರೆ ಗೌರ್ಮೆಂಟ್ ಇಂದ ಒಂದು ತಿಂಗಳ ಹಾಲು ಒಂದು 15 ದಿನಕ್ಕೆ ಹಾಲು ಹಾಕಿದ್ರೆ ಗೌರ್ಮೆಂಟ್ ನಮ್ಗೆ ಏನಾನು ಸಹಾಯ ಮಾಡ್ತದೆ ಸರ್, ಸಹಾಯ ಮಾಡ್ತದೆ ಸರ್. ಹಾಲು ಉತ್ಪಾದಕ ಸಂಘ ಅಂತ ಎಲ್ಲ ಆದ್ರೆ ಇಂಥ ಸಂಘ ಅಂತ ಆತ ಸರ್, ಅವ್ರು ಪ್ರೋತ್ಸಾಹಧನಕ್ಕೇನು ಕೊಡ್ತಾರೆ ಸರ್ ಗೌರ್ಮೆಂಟ್ ಇಂದ. ನಮ್ಮ ರೈತರಿಗೆ ಬಹಳ ಉಪಯೋಗ ಆತ ಸರ್. ಹೊಲದಾಗ ಹತ್ತಿಟ್ಟಿವಿ ಸರ್, ಹತ್ತಿಟ್ಟು 30,000 ಖರ್ಚು ಮಾಡಿವಿ ಸರ್. ಮಳೆ ಇಲ್ಲಾರ್ದ ಮಳೆ ಜಾಸ್ತಿ ಬಂದು ಕಾಯೆಲ್ಲ ಕೊಳತೋಗಿ ನಾವು ಲಾಸ್ ಆಗ್ಬಿಟ್ಟಿವಿ ಸರ್. ಇವಾಗ ಹೈನುಗಾರಿಕೆನೆ ನಮ್ಮನ್ನು ಗಟ್ಟಿ ಹಿಡ್ದದ ಸರ್. ರೈತರನ್ನ ಹಿಡಿಬೇಕು, ರೈತರನ್ನ ಯಾವತ್ತಿ ಗಟ್ಟಿ ಇಡಬೇಕು ಅಂದ್ರೆ ಹೈನುಗಾರಿಕೆ ಒಂದು ಟಗರು ಸಾಕಾಣಿಕೆ ಸರ್. ಭೂಮಿ ತಾಯಿ 1 ವರ್ಷ ಕೊಡ್ತಾಳೆ ಸರ್, 2 ವರ್ಷ ಹೋಯ್ತು ಅಂದ್ರೆ ಹೋಯ್ತು ಸರ್. ಟಗರ, ಕೋಳಿ, ಕುರಿ ಇಂಥವ್ ಮಾಡಿಕೊಂಡ ಅದಕ್ಕಾಗಿ ರೈತ ಈ ಇವತ್ತಿನ ದಿನಮಾನದಾಗ ಬದುಕಕತ್ತಾನ ಸರ್. ಇಲ್ಲ ಸರ್, ಈ ಮಳೆ ರಾಯಿ ಬಂದು ಎಲ್ಲ ಕೆಡಿಸ್ಬಿಡ್ತಾನ ಸರ್. ಮಳೆ ರಾಯಿ ಬಂದು ಎಲ್ಲ ಕೆಡಿಸ್ಬಿಟ್ಟು ಕವಳೆ ಹಾಕಿದ್ರೆ ಕವಳೆ ಆಗಿರ್ತಾವ, ಮಳೆ ಬಂದು ಎಲ್ಲ ಮಕ್ಕಂಬಿಟ್ಟು ನೀರು ಬಂದು ಎಲ್ಲ ಕೊಳ್ತೋಗಿ 3-4 ದಿನಕ್ಕೆ ಮಳಕೆ ಬಂದು ಬಿಡ್ತಾವ ಸರ್. ರೈತ ಸಾಲ ಮಾಡಿ ಸೂಲ ಮಾಡಿ ತಂದಿರ್ತಾನೆ ಸರ್, ಅವ್ನಿಗೆ ಏನು ಉಳಿಯಂಗಿಲ್ಲ ಸರ್. ಲಾಸ್ಟ್ಗೆ ಉಳಿಯೋದು ಅವ್ನಿಗೆ ಕುಡಿಯ ಎಣ್ಣೆ ಒಂದೇ ಮಿಗಳ್ತಾನೆ ನೋಡಿ ಸರ್. ಇಲ್ಲ, ಆ ವಿಚಾರಕ್ಕೆ ನಾವು ಹೋಗಬಾರ್ದು. ಯಾಕಂದ್ರೆ ರೈತ ನಿಷ್ಠೆಯಿಂದ ದುಡಿಬೇಕು. ನಿನ್ನಂಗೆ ವಿಚಾರ ಮಾಡ್ಕೊಂಡು ದುಡಿದ್ರಪ್ಪ ಅಂತಂದ್ರೆ ಯಾವುದೋ ಒಂದು ಹೋತುಪ ಅಂದ್ರೆ ಯಾವುದ್ರಲ್ಲಿ ಕೈ ಹಿಡಿತದೆ. ಸಮಗ್ರವಾಗಿ ಕೃಷಿಯನ್ನು ಮಾಡಬೇಕು. ಒಬ್ಬ ರೈತ ಒಂದೇ ಬೆಳೆ ಪದ್ಧತಿ ಮಾಡಬಾರ್ದು ಸರ್. ಹತ್ತಿ ಆಗಲಿ, ಮೆಣಸಿನಕಾಯಿ ಆಗಲಿ, ಕಾಯಿಪಲ್ಯ ಆಗಲಿ, ನಮ್ಮ ರಾಯಚೂರು ಒಳಗೆ ಫೇಮಸ್ ಆಗಿ ಇದು ಕಾಯಿಪಲ್ಯ ಮಾರ್ಕೆಟ್ ಸರ್. ನಮ್ಮ ಊರಿನೊಳಗೆ ಎಲ್ಲರೂ ಕಾಯಿಪಲ್ಯ ಹೈನುಗಾರಿಕೆ ಒಳಗೆ ಫೇಮಸ್ ಆಗ್ಬಿಟ್ಟಾರ ನೋಡಿ ಸರ್. ಭತ್ತಗಿತ್ತ ಮನೆಗೆ ಅಷ್ಟು ಹಾಕಂದ ಹಾಕ್ಸಂತಾರೆ, ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಅಂದ್ರೆ ಮಾರ್ಕೊಂಬರ್ತಾರೆ ಸರ್. ಅಂದ್ರೆ ಒಟ್ಟಿನಲ್ಲಿ ನಿಮಗೆ ಹಾಲು ಮಾಡೋದ್ರಿಂದ, ಹೈನುಗಾರಿಕೆ ಮಾಡ್ಕೊಂಡಿದ್ರಿಂದ ಇಲ್ಲಿ ಕೃಷಿಯಲ್ಲಿ ನಿಮಗೆ ಲಾಭ ಆಗದ? ಲಾಭ ಆಗೈತೆ ಸರ್. ತಿಂಗಳಿಗೆ ಹಾಲು ಮಾರಿದ ಸರ್ 30,000 ಬಂದ್ರೆ 5,000-10,000 ಅವ್ಕೆ ಖರ್ಚು ಆದ್ರೆ 20,000 ಉಳಿತೇವೆ ನೋಡಿ ಸರ್. ಈಗ ಮನೆ ಮುಂದೆ ಟಗರ್ ಕಟ್ಕೊಂಡಿಲ್ಲ, ಅವು ಕತೆ ಹೆಂಗ? ಅವಾಗ ಮುಂಜಾನೆ ಕೊಯ್ಕೊಂಬರ್ತೀವಲ್ಲ ಸರ್, ಕೊಯ್ಕೊಂಬಂದಿದ್ದು ಹುಲ್ಲು ಹಾಕ್ತೀವಿ ಸರ್. ಹುಲ್ಲು ಹಾಕಿದ್ದು ಸಾಯಂಕಾಲ 3 ಗಂಟೆಗೆ ಬಿಡ್ತೀವಿ ಸರ್ ಮೇಯಕ್ಕೆ. ಹಿಂಗೆ ಮೇಯ್ದು ಅವೇ ಹೋಗ್ತಾವೆ ಸರ್, ಮನೆಗೆ ಹೋಗ್ತಾವೆ. ರಾತ್ರಿ ಕಾಳು ಇಡ್ತೀವಿ ಸರ್, ಜೋಳದ ಕಾಳಾಗಲಿ ಸಜ್ಜಿ ಕಾಳಾಗಲಿ ಅಂತ ಕಾಳು ತಂದು ಇಡ್ತೀವಿ ಸರ್. ಈಗ ಸಣ್ಣ ಮರಿ ಇರ್ತಾವಲ್ಲ, ಎಷ್ಟು ತಿಂಗಳು ಮರಿ ತೊಗೊಂಬರ್ತೀವಿ ಸರ್? ನಾವು 4 ತಿಂಗಳು ಮರಿ ತಂದ್ರೆ 7,000 ಅಂತ ಕೊಡ್ತಾರೆ ಸರ್. ಇವಾಗ ಸಂತಿ ಒಳಗೆ ನಾವು ಒಂದು 4 ತಿಂಗಳು ಮೇಯಿಸಿದ್ರೆ 10,000 ಹೋಗ್ತಾವೆ ಸರ್ ಒಂದು ಟಗರ. 4 ತಿಂಗಳಿಗೆ 3-4,000 ರೂಪಾಯಿ ಲಾಭ. ಇವಾಗ ಜನವರಿದಾಗ ತಂದಿವಿ ಅಂದ್ರೆ ಜೂನು, ಜುಲೈ, ಆಗಸ್ಟ್ರಾಗ ಇದು ಬಕ್ರೀದ್ ಅಂತ ಬರ್ತದೆ ಸರ್ ನಮ್ಮ ರಾಯಚೂರಾಗ ಹಬ್ಬ. ಅದಕ್ಕೆ ನಮ್ಮ ಈ ಜನವರಿದಾಗ ತಂದು ಬಿಡ್ತಾರೆ ಸರ್ ನಮ್ಮೂರಾಗ. ಒಬ್ಬೊಬ್ರು 5-10 ರೈತರು ಅವಾಗ ಬೇಸಿಗೆಲ್ಲ ಕೆಲಸ ಇರಂಗಿಲ್ಲ ಸರ್. ಈಗ ಕುರಿ ಮೇಯಿಸಿಗಳು ಇದೆಲ್ಲ ಮಾಡ್ತಾರೆ ಸರ್. ಇವೆಲ್ಲ ಮಾಡಿ ಆಮೇಲೆ ಟಗರ್ ಮಾರ್ಕೊಂತಾರಲ್ಲ ಸರ್, ಆ ಬಂದಿದ ರಕ್ತದಿಂದ ಹೊಲದಾಗ ಉಳುಮೆ ಮಾಡ್ಕೊಂತಾರೆ ಸರ್. ಬೀಜ, ಗೊಬ್ಬರ, ಕೂಲಿಯರು, ಗಿಲರು ಮಾಡ್ಕೊಂತಾರೆ ಸರ್. ಇಲ್ಲಾಂದ್ರೆ ನಮ್ಮ ರೈತರಿಗೆ ಏನಿಲ್ಲ ಸರ್. ಎಷ್ಟು ನೀವು ಎಷ್ಟು ಅದಾವೆ ಈಗ ಟಗರು? ನಾನು ಇವಾಗ 3 ಇದಾವೆ ಸರ್. 3 ಅಂತಂದ್ರೆ ಎಷ್ಟು ಹಾಕೊಂಡು ತೊಗೊಂಬಂದಿವಿ? ಇದು 4,000 ತಂದಿದ್ ಸರ್, ಅವು 5,000 ತಂದಿದ್ ಸರ್. ಅವು ಎಷ್ಟು ತಿಂಗಳ ತಂದು? 3 ತಿಂಗಳು ಆಗ್ಯಾವ ನೋಡಿ ಸರ್. ಇನ್ನೊಂದು 2 ತಿಂಗಳಿಗೆ ಮಾರಕ್ ಬರ್ತದೆ? ಇನ್ನೊಂದು 2 ತಿಂಗಳಿಗೆ ಮಾರಕ್ ಬರ್ತದೆ ಸರ್. ಜನವರಿ ಹೋದ್ಮೇಲೆ ಫೆಬ್ರವರಿದಾಗ ಮಾರ್ಬೇಕು ನೋಡಿ ಸರ್. ಈಗ 4,000 ತಂದಿಲ್ಲ, ಇದು ಎಷ್ಟು ಹೋಗ್ಬೋದು? ಇದು ಮೊನ್ನೆ ಕೇಳ್ಯಾರ ಸರ್, 11,000 ಕೇಳ್ಯಾರ ಸರ್, ಕೊಟ್ಟಿಲ್ಲ ಸರ್. ನಾವು 5,000 ತಂದಿಲ್ಲ, ಅವು 7,000 ಕೇಳಕತ್ತಾರ ಸರ್, ಕೊಟ್ಟಿಲ್ಲ ಸರ್. ನಾವು 4,000 ತಂದಿದ್ದು 7,000, 3,000 ಆತು. ಇನ್ನೊಂದು 2 ತಿಂಗಳಾದ್ರೆ ಒಂದು ಇನ್ನೊಂದು 2,000 ರೂಪಾಯಿ ಆತದ. ಒಂದು 10 ಟಗರ್ ತಂದಿವಿ ಅಂದ್ರೆ ಒಂದು 5 ತಿಂಗಳು ಮೇಯಿಸಿದ್ರೆ ಒಂದೊಂದು ಟಗರ್ಕ್ಕೆ 1,000 ಬೀಳ್ತದೆ ಸರ್ ಒಂದು ತಿಂಗಳಕ್ಕೆ. ತಿಂಗಳಿಗೆ 1,000? ತಿಂಗಳಿಗೆ 1,000. ಖರ್ಚು? ಖರ್ಚು ಸರ್, ಖರ್ಚು ನಾವು ಕಾಳು ತಂದ್ಕೋಬೇಕು ಸರ್. ಕಾಳು ಸಜ್ಜೆ ಆಗಲಿ, ಶೇಂಗದ ಹಿಟ್ಟು ಆಗಲಿ, ಏನಂತ ತಂದು ಇಟ್ಟರೆ ಬೇಸ್ ಬರ್ತಾವೆ ಸರ್. ಬೇಸ್ ಬಂದು ಎಲ್ಲ ರೈತರಿಗೆ ಅಂದ್ರೆ ಹೈನುಗಾರಿಕೆ, ಕೃಷಿ ಇವೆರಡಿಂದನೆ ರೈತರು ಸರ್. ಇಲ್ಲ ಅವ್ಗೇನು ಜಾಸ್ತಿ ಕೇರ್ ಮಾಡಂಗಿಲ್ಲ, ಬಿಟ್ಬಿಟ್ರಪ್ಪ ಅಂತಂದ್ರೆ ಹೊಲದೆಲ್ಲ ಸುತ್ತಾಡ್ಕೊಂಬಂದು ಮತ್ತೆ ತಮ್ಮ ಜಾಗಕ್ಕೆ ತಾವು ಬರ್ತಾವ? ತಮ್ಮ ಜಾಗಕ್ಕೆ ದಾಮ್ ಬರ್ತಾವ ಸರ್. ಅವ್ರಿಂದ ಏನು ಇಬ್ಬಂದಿಲ್ಲ ಸರ್. ನಾವು ಮುಂಜಾನೆ ಹುಲ್ಲು ಕೊಯ್ಕೊಂಬಂದ್ರೆ ಸಾಯಂಕಾಲ ತಾನು ಮೇಯ್ತಾವೆ, ಹಿಂಗೆ ಬಿಡ್ತೀವಿ ಸರ್. ಮೇಯ್ಕಂತ ಮೇಯ್ಕಂತ ಯಾವಾಗ ಹೊತ್ತು ಮುಣಿಗ್ಯದಂದ್ರೆ ಹೋಗ್ತಾವ ಸರ್ ಮನೆಗೆ. ಅವು ಈಗ ಮತ್ತೆ ಕೋಳಿ ಅದಾವಲ್ಲ ಮನೆ ಮುಂದೆ ತಿರುಗಾಡಕತ್ತಾವಲ್ಲ, ಅವು ಹೆಂಗ? ಒಂದು ಕೋಳಿ ತಗೊಂಬಂದಿದ್ವಿ ಸರ್, ಒಂದು ಕೋಳಿಯಿಂದ ಮೊನ್ನೆ ಖಾರುಣ್ಣಿ ಅಂತ ಬರ್ತದೆ ಸರ್. ಖಾರುಣ್ಣಿಗೆ ನಮ್ಮ ಕಡೆ ಫಾಲಮ್ ಇದೆಲ್ಲ ಕೊಯ್ತಾರಲ್ಲ ಸರ್, 120 ಕೋಳಿ ಆಗಿದ್ವಿ ಸರ್, 50 ಕೋಳಿ ಮಾರಿ ಸರ್. ಇವಾಗ ಒಂದು ರೋಗ ಬಂದು ಅವಾಗ ಲಂಪಿ ಸ್ಕಿನ್ ಬಂದಾಗ ಅವಾಗಿನ ಏನಾಗಿದ್ವಿ ಅಂತ ಸರ್, 20 ಕೋಳಿ ಸತ್ತೋದು ಸರ್. 125 ಕೋಳಿ ಆಗಿದ್ವಾ? 120 ಕೋಳಿ ಆಗಿದ್ವಿ ನೋಡಿ ಸರ್. ಒಂದು ಕೋಳಿ ಮರಿ ಎಬ್ಬಿಸಿದ್ರೆ 5 ಮರಿ ತಾನೇ ಬರ್ತಾವ ಸರ್. ಕುಲದ ಕೋಳಿಗಳು. ಹಾ, ಕುಲದ ಕೋಳಿಗೆ ಎಲ್ಲ ತಿರುಗಿಸ್ಬಿಡ, 20 ದಿನಕ್ಕೆ ಬಂದ್ ಬಿಡ್ತಾವ ಸರ್ ಮೊಟ್ಟೆ. ಒಂದು ಏನ್ ಮೊಟ್ಟೆ ಹಾಳಾಗಲಾರ್ದಂಗ ಚಲೋ ಜವಾರಿ ಕೋಳಿ. ಹಾ, ಜವಾರಿ ಕೋಳಿ ಸರ್. ಒಂದು ಗುಂಜು ಮಾರಿದ್ರೆ 3,000 ಆಗ್ತಾವ ಸರ್ ಒಂದೊಂದು ಹುಂಜ. ಒಂದೊಂದು ಹುಂಜ ಅದು ಮತ್ತೆ ಅದು ಚಿಕನ್ ಏನಾನ ಮಾಡಿ ಸರ್ ಬಹಳ ಟೇಸ್ಟ್ ಇರ್ತದ ಸರ್. ಇದು ನಾವು ತರ್ತೀವಲ್ಲ ಸರ್, ಅವಕ್ಕೆ ಇಂಜೆಕ್ಷನ್ ಮಾಡಿರ್ತಾರೆ ಸರ್ ರೆಕ್ಕಿ ಒಳಗೆ. ಅದು ಇಂಜೆಕ್ಷನ್ ಮಾಡಿ ತಿಂತೀವಲ್ಲ ಸರ್, ಅದು ಅಷ್ಟೊಂದು ಮನುಷ್ಯರಿಗೆ ಒಳ್ಳೇದಲ್ಲ ಸರ್. ನಾಟಿ ಕೋಳಿನೇ ಗುಣ. ವರ್ಷಕ್ಕೆ ಅಂದಾಜಾಗಿ ಎಷ್ಟು ಕೋಳಿ ಮಾರ್ತೀರಿ? ನಾವು ವರ್ಷಕ್ಕೆ ಒಂದು 20-30 ಕೋಳಿ ಮಾರ್ತೀವಿ ಸರ್. ಈ ಮಳೆ ಪಳೆ ಬಂದು ಸತ್ತೋತ ಸರ್, ಸತ್ತೋದ್ರಿಗೆ ನಾವು ಬಿಟ್ಟಿಲ್ಲ ಸರ್. ಹಂಗೆ ನಮ್ಮ ಮನೆಯಾಗ ಹಿಂಗೆ ಅದಕ್ಕೆ ಮಾಡ್ಕೊಂಡಿವಿ ಸರ್. ನಿಮ್ಗೆ ಅವಾಗ ಹಬ್ಬ ಹುಣ್ಣಿಮೆಗೆ ಕೊಯ್ಕೊಂತ ಅವೆಲ್ಲ ಬೇಕಾಗ್ತದ? ಹಾ, ಹಬ್ಬ ಹುಣ್ಣಿಮೆಗೆ ಅದಕ್ಕೆ ಇದಕ್ಕೆ ಬೀಗರ್ ಬಂದಾಗ ಕೊಯ್ಕೊಂತೀವಿ ಸರ್. ಅಂತಂದ್ರೆ ಒಂದು ವರ್ಷದಾಗ ನಿಮ್ಗೆ ಒಂದು 20-30,000 ರೂಪಾಯಿ ಕೋಳಿಯಿಂದ ಆದಾಯ ಅದ? ಹಾ, ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರಗಿನ ಎಲ್ಲ ಹೋದ್ರಗಿನ 15,000 ಇರ್ತದ ಸರ್ ಆದಾಯ. ಜೊತೆಗೆ ಮತ್ತೆ ನಮಗೆ ಬೇಕಾದಾಗ ಜವಾರಿ ಮೊಟ್ಟಿ ಮಾಂಸ ನಮಗೆಲ್ಲ ಸಿಗ್ತದೆ. ಹಾ, ಜವಾರಿ ಮೊಟ್ಟಿ ಗಿಟ್ಟು ನಮ್ಮ ಮನೆಗೆ ಇರ್ತದೆ. ಅಂದ್ರೆ ಕೋಳಿ ಸಾಕಾಣಿಕೆಗೂ ಕೂಡ ಇದಕ್ಕೇನು ಖರ್ಚಿಲ್ಲ? ಹಾ, ಕೋಳಿ ಸಾಕಾಣಿಕೆ ಏನ್ ಖರ್ಚಿಲ್ಲ ಸರ್. ರೈತರು ಮಾಡ್ಕೋಬೇಕು ಅಂದ್ರೆ ಕಷ್ಟ ಬೀಳ್ಬೇಕು ನೋಡ್ ಸರ್. ಯಾವ್ರೇ ಒಬ್ಬ ರೈತ ಆಗ್ಲಿ ದುಡ್ದು ತಂದ ರೊಕ್ಕನ ಸೀದಾ ಮನೆಗೆ ತಂದ್ರೆ ಯಾವ ರೈತ ಸಾಲದೊಳಗೆ ಬೆಳಂಗಿಲ್ಲ ಸರ್. ತಂದಿದ್ದ ರೊಕ್ಕೆಲ್ಲ ಹೋಲ್ಸೇಲು ಅದಕ್ಕೆ ಇಡ್ತಾರ ಸರ್ ಮನ್ಯಾಗ. ಹೆಂಡತಿ ಮಕ್ಕಳು ಉಪವಾಸ ಆಗಿ ಮತ್ತೆ ತರಕಾರಿ ಸೊಪ್ಪು ಗಿಪ್ಪು ಬೆಳಿತೀವಿ ಅಂತಂದ್ರಲ್ಲ, ಅದು ಹೆಂಗ? ಅವು ಕೊತ್ತಂಬರಿ, ಪಾಲಕ್ ಪಲ್ಲೆ, ಕುದಿನ, ಚೌಳಂಬರಕಾಯಿ ಇದೆಲ್ಲ ಹಾಕ್ತಿವಿ ಸರ್. ರೈತರು ಮಾರ್ಕೆಟ್ಗೆ ತಗೊಂಡು ಹೋಗ್ತಿವಿ ಸರ್ ರಾತ್ರಿ. ದಿನಾಲು ಬರ್ತಾವ ಮಾರ್ಕೆಟ್ಗೆ ನಿಮ್ಗೆ ಕಾಯಿಪಲ್ಲೆ? ಮಾರ್ಕೆಟ್ ನಾವು ಕಾಯಿ ಮಾರ್ಕೆಟ್ ಹಿಡಿದೀವಿ ಸರ್. ರೈಚೂರಾಗ ಬೈಲ್ ಕುಂಟ ಅಂತ ಐತಲ್ಲ ಸರ್, ಹಿಡಿದೀವಿ ಸರ್. ರಮೇಶ ತಾಯಮ್ಮ ನರಸಮ್ಮನ ಅವರ ಅಂಗಡಿ ಹಿಡಿದೀವಿ ಸರ್. ಅವ್ರ ಅಂಗಡಿಗೆ ನಾವು ಕಾಯಿ ಹಾಕ್ತಿವಿ ಸರ್ ಕುದಿನಿ. ವಾರಕ್ಕೆ ಎಷ್ಟು ಬರ್ತದೆ ಕಾಯಿಪಲ್ಲೆಯಿಂದ ರೊಕ್ಕ? ಅದು ಡೇಲಿ ಒಂದು 1,200 1,000 ರೂಪಾಯಿ ತನಕ ಬರ್ತದೆ ಸರ್. ದಿನಾಲು? ದಿನಾಲು ಸರ್. ಕಾಯಿಪಲ್ಲೆ ತರಕಾರಿ ಸೊಪ್ಪೆಲ್ಲ ಅವ್ರು ಯಾವಾಗ ಬೇಕಂತಾರೆ ಸರ್? ಅವ್ರು ಸಾಯಂಕಾಲ ಬೇಕಂದ್ರೆ ಸಾಯಂಕಾಲ ಕೊಯ್ದುಕೊಂಡು ಹೋಗಿ ಕೊಟ್ಟು ಬರ್ಬೇಕು ಸರ್. ನಾವು ಕುದಿನ ಕೊತ್ತಂಬರಿ ಯಾವ್ದನ್ನ ಆಗಲಿ ನೋಡ್ರಿ, ದಿನದ ಆದಾಯ ನಿಮ್ಗೆ ಹಾಲಿಂದ ಖರ್ಚು ತೆಗೆದು 500 ಹೇಳಿದ್ರಿ, ತರಕಾರಿಯಿಂದ 1,000 ಹೇಳಿದ್ರಿ, 1,500 ರೂಪಾಯಿ ಆತ ದಿನ? ದಿನ ಡೇಲಿ 1,500 ಆತ ನೋಡ್ ಸರ್. ಅಂದ್ರೆ ಈಗ 45,000 ಆತ ತಿಂಗಳಕ್ಕೆ? ತಿಂಗಳಿಗೆ 45,000 ಸರ್. ಮತ್ತೆ ಗೊಬ್ಬರ ಬೇರೆ ನಿಮ್ದೆಲ್ಲ ತೊಗರಿ ಮೆಣಸಿನಕಾಯಿ ಮತ್ತೆ ಇವು ಹತ್ತಿ ಇವು ಆದಾಯ ಬೇರೆ, ಟಗ್ರಿನ ಆದಾಯ ಬೇರೆ? ಹಾ, ಎಲ್ಲ ಆತ ಸರ್. ಮೊನ್ನೆ ಒಂದು 30 ಕ್ವಿಂಟಲ್ ಕವಳೆ ಮಾರಿದ್ವಿ ಸರ್ ಇದೆ ರಾಯಚೂರು ಗಂಜಿನಾಗ, 2,300 ರೂಪಾಯಿ ಹೋಯ್ತು ಸರ್ ಕವಳೆ. ಈ ವರ್ಷ ಗುಣ ಸರ್ ಕವಳೆದ ರೇಟ್ ಸ್ವಲ್ಪ ಏರೆ ಅದ, ಇಲ್ಲಾಂದ್ರೆ ರೈತರಿಗೆ ಏನು ಉಳಿದಿಲ್ಲ ಸರ್. 1,800 ರೂಪಾಯಿ ಸರ್ ಒಂದು ಮಸಾಲ. ಊರಾಗ ಒಂದ್ ಮನೆ ಐತಿ, ಮತ್ತೆ ಊರ್ ಹೊರಗೆ ನಿಮ್ ಹೊಲದಾಗ ಒಂದು ದೊಡ್ಡ ಚಲೋ ಮನಿ ಕಟ್ಸ್ಕೊಂಡ್ರಲ್ಲ, ಇದು ಹೆಂಗ ಹೈನುಗಾರಿಕೆ ಮೇಲೆ ಕಟ್ಸ್ಕೊಂಡ್ರೆ ಹೆಂಗ? ಇವು ದನ ಪನ ಮಾರಿದ್ವು ನಾವು ಹೊಲದಾಗ ಮಾಡಿದ್ವು, ಹಂಗೆ ಸಾಲ ತಗೊಂಡ್ಬಂದು ಎಲ್ಲ ಸಾಲ ತೀರ್ಸಿದ್ವಿ ಸರ್. 15 ಲಕ್ಷ ಆಯ್ತು ಸರ್ ಮನೆ ಕಟ್ಟಕ. 15 ಲಕ್ಷ ಆದ್ರೆ ಸಾಲ ಮಾಡಿದ್ವಿ ಸರ್. ನಮ್ಮ ರೊಕ್ಕ ಒಂದು 5 ಲಕ್ಷ ಇದ್ವಿ ಸರ್, 10 ಲಕ್ಷ ತಂದಿದ್ವಿ ಸರ್ ಅಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಟ್ಬಿಟ್ಟಿವಿ ಸರ್. ಅಂದ್ರೆ ಈಗ ಮನೆ ಕಟ್ಸಕ ನಿಮ್ಗೆ ಎಷ್ಟು ಬಿತ್ತು ರೊಕ್ಕ? 15 ಲಕ್ಷ ಆಯ್ತು ನೋಡ್ ಸರ್. ನಾವು ಮನೆಯವರೇ ಮಾಡಿ ಖರ್ಚು, ಕೂಲಿಯವ್ರ ನಟ್ಟಿಲ್ಲ, ಬೇಲ್ದಾರ ಒಬ್ಬರೇ ಬಂದ್ರ ಸರ್. ಮತ್ತೆ ಊರಾಗ ಒಂದ್ ಮನೆ ಇದೆ? ಹಾ, ಊರಾಗ ಒಂದ್ ಮನೆ ಐತಿ ಸರ್. ಮತ್ತೆ ಅಲ್ಲಿ ಇರ್ಬೇಕಾಗಿತ್ತಲ್ಲ, ಒಂದ್ ಹೊಲಕ್ಕೆ ಯಾಕೆ ಮಾಡ್ಕೊಂಡ್ರಿ ಖರ್ಚು? ಸರ್ ಅಲ್ಲಿ ಒಂದ್ ಮನೆ ಐತಿ ಸರ್, ಹಳೆ ಮನೆ ಐತಿ, ಹುಡುಗರು ಪಡೆದ್ರೆ ಜಗ್ಗೆ ಇದೆ ಸರ್. ಅಲ್ಲಿ ದನ ಕರ ಇರ್ತದ ಸರ್ ನಮ್ಗ, ಅದಕ್ಕಾಗಿ ಅಲ್ಲಿ ದನ ಗಿನ ಕಟ್ಟಕ್ಕ ಆತದ ಅಂತ ಆ ಮನೆಗಿನ ಇರ್ತದ ಸರ್. ಹಾಲ್ಗಿಲ್ಲ ಅಲ್ಲೇ ನೋಡ್ಕೊಂತೀವಿ ಸರ್. ಸುಮ್ನೆ ಬಂದು ಇಲ್ಲೇ ಹೊಲದಾಗ ಜಲ್ದಿ ಹೇಳ್ತೀವಿ, ಜಲ್ದಿ ಮಾಡ್ಕೊಂತೀವಿ ಸರ್. ಅನುಕೂಲ ಆಗ್ತದೆ, ಯಾಕಂತಂದ್ರೆ ಕೆಲಸ ಮಾಡಕ ಪಟ್ಟಣ ಹೊಲದಾಗ ಇರ್ತೀವಿ, ಬಾಗಲ್ ತೆಗೆದಿವಪ್ಪ ಅಂತಂದ್ರೆ ನಮ್ಮ ಹೊಲದ ಮುಖ ನೋಡ್ತೀವಿ ಸರ್. ನಾವು ಅಲ್ಲಿ ಊರಾಗಿದ್ರೆ ಇಲ್ಲಿ ಕಳ್ಳರ್ ಬೇಸಿಲ್ಲ ಸರ್ ನಮ್ಮ ಊರಾಗ. ದಗಡಿಕೆ ಆತದ ಏನಿಲ್ಲ ಅಂದ್ರೆ ರಾತ್ರಿ ಹತ್ತಿ ಇಟ್ಟು ಬಂದಿವಿ ಅಂದ್ರೆ ಮುಂಜಾನೆ ತಗೊಂಬರೋದು ಬರಸಿಲ್ಲ ನೋಡ್ ಸರ್. ನಮ್ಗೆಲ್ಲ ಇದ್ಕೊಂಡು ಹೋಗ್ಬಿಡ್ತಾರೆ ಕಳ್ರು. ನಮ್ ಬೇಕಾಗಿದ್ದವ್ರ ನೋಡಿದ್ರೇನು ಸರ್ ಅವ್ರು ಇಲ್ಲಿಟ್ಟಾರ ಅಂತ ಎಲ್ಲರ ಮಕ್ಕಳ ಮೇಲೆ ರಾತ್ರಿ 1 ಗಂಟೆ 2 ಗಂಟೆ ಬಂದ್ರೇನು ಚೀಲ ಹೊತ್ಕೊಂಡ್ರೇನು ಅದ್ ರೈಚೂರಾಗ ತೂಕದಂತ ಮಾಡ್ತಾರೆ ಸರ್. ಆ ತೂಕದಾಗ ಹೋಗಿ ಮಾರ್ಬಿಡ್ತಾರೆ ಸರ್. ಅಷ್ಟೇ, ರೈತರು ಎಲ್ಲವನ್ನೂ ಗಮನಿಸ್ಬೇಕು. ಹಾ, ರೈತರು ಎಲ್ಲವನ್ನು ಗಮನಿಸಿದ್ರೆ ರೈತ ಸರ್ ಇಲ್ಲಪ್ಪ ಅದು ಯಾವಾಗ ಮಾಡ್ಬೇಕಂದ್ರೆ ರೈತ ಏನೂ ಇಲ್ಲ ಸರ್ ರೈತಂದು ಇವಾಗ ದಿನಮಾನದಾಗ. ಹೆಂಗ್ ಅನ್ಸತ್ರಿ ಗೋವಿಂದ ಅವ್ರೆ, ಈಗ ಡಿಗ್ರಿ ಮುಗಿಸಿಕೊಂಡು ಹೊಲದಾಗ ಬಂದು ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರಲ್ಲ, ಮತ್ತೆ ಇದು ಚಲೋ ಅನ್ಸುತ್ತಾ? ಏನ್ ನೌಕರಿ ಮಾಡೋ ಚಲೋ ಅನ್ಸುತ್ತಾ ಸರ? ನೌಕರಿ ಮಾಡಿದ್ರೆ ಚಲೋ ಸರ್. ಇದಂದ್ರೆ ಇದು ಬಹಳ ಕೆಲಸ ಸರ್. ಈ ಮಳೆಗಾಲದಾಗ ದುಡಿಬೇಕು, ಬೇಸಿಗೆಗಾಲದಾಗ. ಅವ್ರಿಗೇನು ಸರ್ ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ತಣ್ಣಗಿರ್ತಾರೆ ಸರ್. ನಮ್ದು ಏನಿದು ಮಾಡ್ಬೇಕು ನೋಡಿ ಸರ್, ಅದು ಟೆನ್ಷನ್ ಇರ್ತದ ಸರ್ ಅದು ಮಾಡ್ಬೇಕು. ಇದೇನು ಸರ್ ನಾವು ದಿನಚರಿ ದಿನ ಮಾಡೋ ಕೆಲಸ ಇರ್ತದೆ ಸರ್. ಅವ್ರು ಇಲ್ಲಿಂದ ಧಾರವಾಡಗ ಹಾಕ್ತಾರೆ ಸರ್, ಧಾರವಾಡದಿಂದ ಮೈಸೂರಿಗೆ. ಒಂದಲ್ಲಿ ಇರಂಗಿಲ್ಲ ಸರ್, ನಾವು ಒಂದಲ್ಲಿದ್ದೇ ಎಲ್ಲ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಮತ್ತೆ ಶುಗರು, ಬಿ ಪಿ, ಔ ಸೀಟಾಗಿ ಹಳ್ಳಿಯಾಗ ನಿಮ್ಗೆ ಆರೋಗ್ಯ ಗಟ್ಟಿರ್ತದೆ. ಆರೋಗ್ಯ ಗಟ್ಟಿಗಿರ್ತದೆ ಸರ್. ನಾವು 35 ಟೆಂಪ್ರವರಿ ಬಿಸಿಲು ಇದ್ರಿಗೆ ದನ ಹೊಡ್ಕೊಂಡು ಹೋಗ್ತೀವಿ ಸರ್ ಹೊರಗ. ಅವರು ನೌಕರಿ ಬಂದವ್ರು 20 ಇದ್ರಿಗೆ ಬರಂಗಿಲ್ಲ ಸರ್, ಹೊರಗೆ ಮನೆಗೆ ಇರ್ತಾರೆ ಸರ್. ಈಗ ಅನ್ಸುತ್ತೀರಿ ಕೃಷಿ ಮಾಡಕಂತ ಹೋದ್ರಿ ನಿಮ್ ಜೊತೆ ನಿಮ್ಮ ಮನೆಗ ಎಷ್ಟು ಜನ ಇದ್ರಿ ಮಾಡ? ನಮ್ಮಪ್ಪ ನಮ್ಮಮ್ಮ ಸರ್, ನಮ್ಮಕ್ಕ ನಮ್ ತಂಗಿದ್ಲು ಸರ್. ನಮ್ಮಕ್ಕನ ನಮ್ ತಂಗಿನ ಅಕ್ಕನ ಮಲಯಾಬಾದ್ ಕೊಟ್ಟಿವಿ ಸರ್, ತಂಗಿನ 1,000 ಕೊಟ್ಟಿವಿ ಸರ್. ನಂದು ಮದುವೆ ಆಯ್ತು ಸರ್ ಹೋದ ವರ್ಷ. ಎಲ್ಲ ಒಕ್ಕಲ್ತನ ಮೇಲೆ ಮಾಡಿದ್ರಿ ಮನೆ ಮದ್ವಿ ಅವು ಇವು ಎಲ್ಲ ಖರ್ಚು ಎಲ್ಲ ಒಕ್ಕಲ್ತಾನೆ ಸರ್? ನಮ್ ದೊಡ್ಡಪ್ಪನವರು ಎಲ್ಲಾರು ಇದೆ ಸರ್ ಒಕ್ಕಲ್ತನದಾಗ, ಹೈನುಗಾರಿಕೆ ಕೃಷಿ ಇದೆ ಸರ್, ಏನಿಲ್ಲ ಸರ್.